ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. अब हर किसान लाभ उठाए, एक मौसम कदर है, सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಲಕ್ಕಶೆಟ್ಟಿ ಹಳ್ಳಿಯ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ. ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸಿದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ, ಉದ್ಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಜನ ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದ್ ವಾರ್ಡ್ ಸರ್. ಒಂದ್ ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದ್ ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡ್, ಲಕ್ಷ್ಮಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷ್ಮಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ ಎಸ್ ಎಚ್ ಗಳೆಲ್ಲ. ಟೋಟಲ್ ಎಸ್ ಎಚ್ ಗಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. 6 ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷ್ಮಳ್ಳಿ ಕಮಲಾಪುರದಲ್ಲಿ 2 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್. ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು? ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ, ಅಂದ್ರೆ ಈ ಪ್ರತಿ ಒಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರು ಅಭಿವೃದ್ಧಿ ಮಾಡ್ಕೊಳಕ್ಕೆ, ಈಗ ಟೈಲರಿಂಗ್ ಆಗ್ಲಿ, ಹಪ್ಪಳ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರಲ್ಲ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ, ಆರ್ಥಿಕವಾಗಿ ಮೇಲೆ ಬರಲಿ, ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು. ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ? 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷ್ಮಳ್ಳಿ ನಾನು ನೋಡ್ಕೊಂತೀನಿ ಸರ್. ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರು ಮಾಡಿರೋದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ? ಹಾ ಸರ್, ನಿಜ. ನಾವು ಫಸ್ಟ್ ಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದು 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದ್ 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರೆಲ್ಲರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿ, ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ, ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೆ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂಘ ರಚನೆ ಆದಾಗೆ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೆ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್. ಮಿಷಿನ್ ಇಲ್ಲ ಸರ್, ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸಿದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ ಅವ್ರು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡ್ಕಂತ, ಮತ್ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್. ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರು ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್. ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದ್ರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರು ಕೊಡ್ತಾರ? ಸ್ಟಾರ್ಟಿಂಗ್ ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ ಎಲ್ ಸಿ ಆರ್ ಪಿಗಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು ಒಂದೆರಡು ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್. ಏನ್ ತರಬೇತಿ ಕೊಟ್ರು ನಿಮಗೆ? ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗ್ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ. ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಈ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ ಇದ್ದೀರಿ. ಈಗ ಸಂಘಗಳ ರಚನೆ ಮಾಡ್ತಾ ಇದೀವಿ, ನಾವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಅಂತ ಹೇಳಿದ್ರ, ಈಗ ಹೊಸದಾಗಿ ನೀವು ಸಂಘಗಳನ್ನ ಅಲ್ಲಿ ರಚನೆ ಮಾಡಿಸ್ಬೇಕು ಅಂತಂದ್ರೆ ಮಹಿಳೆಯರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಾ? ಫಸ್ಟ್ ಈಗ ಸಂಘ ಅಂದ್ರೆ ಈಗ ಅಮೌಂಟ್ ವಾರ ವಾರ ಕಟ್ಟೋದಾಗ್ಲಿ ಸಮಸ್ಯೆ ಮಾಡ್ತಿದಾರಲ್ಲ ಸರ್, ಸಂಘ ಅಂತ ಸದಸ್ಯರ ಹತ್ರ ಹೋದ್ರೆ ನಿಮಗೆ ಸಂಘನೇ ಬೇಡ ಅಂತಾರೆ ಸರ್ ಅವರು. ಅವರು ನಮಗೆ ಬೇಡ, ನೀವು ಸುಮ್ನೆ ಸಂಘ ಅಂತ ಎಲ್ಲ ಮಾಡಿಸ್ಬಿಟ್ಟು ನಮ್ಮ ಹತ್ರ ಎಲ್ಲ ಅಮೌಂಟ್ ಕಟ್ಸಿ ಎಲ್ಲ ಸುಮ್ನೆ ದಂಡ ಮಾಡ್ತೀರಾ, ಬೇಡಲ್ದಕ್ಕೆಲ್ಲ ಅಮೌಂಟ್ ಕಟ್ಟಿಸ್ತೀರಾ. ಕೆಲವೊಂದು ಸಂಘಗಳಲ್ಲೆಲ್ಲ ಈಗ ಸಾಲ ತಗೊಳೋದು, ಸಾಲ ಕಟ್ಟದೆ ಇರೋದು, ಉಳಿದ ಮೆಂಬರ್ ಎಲ್ಲ ಹಾಕ್ಬಿಟ್ಟು ಕಟ್ಸೋದು, ಈ ತರ ಎಲ್ಲ ಮಾಡ್ತಾರಲ್ಲ ಸರ್. ನಾವು ಇಲ್ಲ ಆತರ ಅಲ್ಲ, ನಮ್ದು ಸ್ವಸಹಾಯ ಸಂಘನೇ ಬೇರೆ, ನಮ್ದು ಗೌರ್ಮೆಂಟ್ ಸ್ಕೀಮು, ಸರ್ಕಾರದಿಂದ ಬಂದಿರೋ ಆದೇಶದ ಪ್ರಕಾರ ನಡೆಯುತ್ತೆ. ನಮ್ಮಲ್ಲಿ ಆತರ ಅಲ್ಲ, ಕಡಿಮೆ ಬಡ್ಡಿಲಿ ಸಾಲ ಕೊಡಿಸ್ತೀವಿ. ನೀವು ಏನಾದ್ರೂ ಟೈಲರಿಂಗ್ ತರಬೇತಿ ಬೇಕು ಅಂದ್ರೆ, ಮತ್ತೆ ಹೈನುಗಾರಿಕೆ ಕೃಷಿಗೆ ಏನಾದ್ರೂ ತರಬೇತಿ ಬೇಕು ಅಂದ್ರೆ ನಮ್ಮಲ್ಲಿ ಕೊಡಿಸ್ತೀವಿ, ನೀವ್ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಕೊಡ್ತೀವಿ ಸರ್ ಅವರಿಗೆ. ಈಗ ಪ್ರತಿ ವರ್ಷ ಹೊಸದಾಗಿ ಏನಾದ್ರೂ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಒಂದು ರಚನೆ ಮಾಡ್ತಾ ಇದ್ರೆ? ಮಾಡ್ತಿದೀವಿ ಸರ್, ವರ್ಷಕ್ಕೆ 7-8 ಸ್ವಸಹಾಯ ಸಂಘಗಳು ರಚನೆ ಮಾಡ್ತೀವಿ ಸರ್. ಈಗ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪನ್ನ ನಾವು ರಚನೆ ಮಾಡಬೇಕು, ಹೊಸದಾಗಿ ಒಂದು 10 ಜನ ಸೇರ್ಕೊಂಡು ಹೆಣ್ಮಕ್ಳು ಅಂತಂದ್ರೆ, ಈಗ ಓದೋಕೆ ಬರೆಯಕ್ಕೆ ಬರಂತವ್ರು ಇರ್ತಾರೆ, ಬರದೇ ಇರ್ತಕ್ಕಂಥವ್ರು ಇರ್ತಾರೆ, ಈಗ ಬರದೇ ಇರ್ತಕ್ಕಂಥವ್ರು ಇಲ್ಲಪ್ಪ ನಮ್ಗೇನು ಗೊತ್ತಾಗಲ್ಲ, ಸೈನ್ ಮಾಡಕ್ ಬರಲ್ಲ, ನಮಗೆ ಬೇಡ, ಈ ರೀತಿ ಏನಾದ್ರೂ ಹೇಳಿದ್ರೆ ಅವ್ರನ್ನ ಯಾವ ರೀತಿ ನೀವು ಬದಲಾವಣೆ ಮಾಡಿ ಈ ಸಂಘಗಳಲ್ಲಿ ಸೇರ್ಪಡೆ ಆಗಕ್ಕೆ ಒಂದು ನಿಮ್ಮ ಒಂದು ಪ್ರೋತ್ಸಾಹ ಇರುತ್ತೆ? ನಿಜ ಸರ್, ನೀವ್ ಹೇಳ್ದಂಗೆ ಆತರನೆ ಮಾಡೋದವರು. ನಮಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನೀವ್ ಹೆಂಗ್ ಸಂಘ ಮಾಡ್ಬೇಕು ಅಂತ ಹೇಳ್ತಿರ್ತಾರಲ್ಲ ಸರ್. ಈಗ ಒಂದು ಗುಂಪಲ್ಲಿ ಕನಿಷ್ಠ ಅಂದ್ರೆ 10 ಜನ ಇರ್ತಾರೆ ಸರ್ ಮೆಂಬರ್ಗಳು, ಆ ಸದಸ್ಯರಲ್ಲಿ ಈಗ ಒಬ್ಬರಾದ್ರೂ ಇಬ್ಬರಾದ್ರೂ ಇರ್ತಾರೆ ಸರ್ ಓದಿರೋರು, ಅಂತರ್ನ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡ್ತೀವಿ ಸರ್. ಫಸ್ಟ್ ಸಂಘದ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರು ಪ್ರತಿನಿಧಿಗಳಾಗಿ ಆಯ್ಕೆ ಆಗಿರ್ತಾರೆ ಸರ್. ಇನ್ನುಳಿದ 7-8 ಜನದಲ್ಲಿ ಅದರಲ್ಲೂ ಬರೋರು ಇರ್ತಾರೆ, ಬರ್ದೇನು ಇರ್ತಾರೆ ಸರ್, ಬರೆಯೋಕೆ ಓದಕ್ಕೆ. ಅಂತರು ಆ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಸರ್. ಅಂದ್ರೆ ಅಮೌಂಟ್ ಈಗ ಉಳಿತಾಯ ಕಟ್ಟದಾಗ್ಲಿ ಕಟ್ಟಿರ್ತಾದ್ರ ಈ ತರ ಎಲ್ಲಿ ಸೈನ್ ಮಾಡ್ಬೇಕು, ಎಷ್ಟು ಅಮೌಂಟ್ ಆಗೈತಿ ಉಳಿತಾಯ, ಯಾರ ಆಂತರಿಕ ಸಾಲ ತಗೊಂಡ್ರು, ಪ್ರತಿಯೊಂದ್ ಮಾಹಿತಿ ಆ ಪ್ರತಿನಿಧಿಗಳು ಅವ್ರ ಮೆಂಬರ್ಸ್ ಕೊಡ್ಬೇಕು ಸರ್ ಸಂಘದ ಸದಸ್ಯರಿಗೆ. ಹಾಗಾಗಿ ಅವ್ರಿಗೇನ್ ತೊಂದರೆ ಆಗಲ್ಲ ಸರ್, ಅವರಿಗೆ ಇನ್ನಷ್ಟು ಜ್ಞಾನ ಬರುತ್ತೆ ಸರ್. ಸಂಘಗಳ ರಚನೆ ಮಾಡ್ಕೊಂಡು ಉಳಿತಾಯದ ಅಮೌಂಟ್ ಕಟ್ಕೊಂಡು ನಾವ್ ಇಷ್ಟು ಹಣ ಕಟ್ಟಿದ್ವಿ, ಇಷ್ಟು ಉಳಿತಾಯ ಆಗೈತಿ, ಇಷ್ಟು ಬಡ್ಡಿ ಬಂದಿದೆ, ನಾವ್ ಇದ್ರಿಂದ ಏನಾದ್ರೂ ಉಪಯೋಗ ಮಾಡ್ಕೋಬಹುದು ಅಂತ ಅವರು ಓದಕ್ ಬರೆಯಕ್ ಬರಲ್ಲ ಸರ್, ಅವರು ತಿಳ್ಕೊಬಹುದು ಸರ್ ಅದರಿಂದ. ಈಗ ಎಲ್ಲೇ ಒಂದ್ ಕಡೆ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಕೆಲವರಿಗೆ ವಿದ್ಯಾಭ್ಯಾಸ ಅವ್ರಿಗಿರಲ್ಲ, ಸೈನ್ ಮಾಡಕ್ ಬರಲ್ಲ, ಓದಕ್ ಬರಲ್ಲ ಅಂತ ಹೇಳಿದ್ರ, ಅಂತವರಿಗೆ ನಿಮ್ಮ ಸಂಘದ ಮುಖಾಂತರ ಏನಾದ್ರೂ ಈಗ ಬರೀಲಿಕ್ಕೆ ಕಲಿಸುವಂತದ್ದು ಈ ನಿಟ್ಟಿನಲ್ಲಿ ಯಾರಾದ್ರೂ ಚಿಂತನೆ ಮಾಡಿದ್ದೀರಾ? ಅಂದ್ರೆ ಯೋಜನೆಗಳು ಇರ್ತವೆ ಸರ್, ಈ ತರ ಯೋಜನೆಯಲ್ಲಿ ಈ ತರ ಕೆಲಸ ಮಾಡ್ಬೇಕು ನೀವು ಅಂತ ನಮಗೆ ಇದು ಇರುತ್ತೆ ಸರ್, ಆ ಪಟ್ಟಿ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇನ್ನೊಂದ್ ಏನಪ್ಪಾ ಅಂದ್ರೆ ಅವ್ರಿಗೆ ಬರೆಯಕ್ ಬರಲ್ಲ, ಓದಕ್ ಬರಲ್ಲ ಅಂದ್ರೆ ಆ ಸಂಘದಲ್ಲಿರೋರ ಗೊತ್ತಿರೋರೆ ಸರ್, ಅದೇ ಪ್ರತಿನಿಧಿಗಳು ಇರ್ತಾರಲ್ಲ, ಅವ್ರೊಂದ್ ಸ್ವಲ್ಪ ಅವರಿಗೆ ಮಾಹಿತಿ ತಿಳಿಸ್ಕೊಟ್ಟು ಓದೋದು ಬೇಡ, ಸಹಿ ಮಾಡೋದು ಹೇಳ್ಕೊಟ್ರೆ ಸಾಕು ಸರ್ ಅವ್ರಿಗೆ, ಪರವಾಗಿಲ್ಲ, ಏನೋ ಒಂದ್ ಜ್ಞಾನ ಬರುತ್ತೆ ಸರ್ ಅವರಿಗೆ. ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿಂತವೆ ರೂಲ್ಸ್ ಗಳೇನಾದ್ರು? ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ 1 ವರ್ಷ ಆಗಿರ್ಬೇಕು ಸರ್, ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಅಂದ್ರೆ ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್. ನಿಮ್ಮ ಅಧೀನದಲ್ಲಿ? ನಮ್ಮ ಅಧೀನದಲ್ಲಿ. ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವ್ ಇಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು ಒಂದ್ ವರ್ಷ ಆಗೋವರೆಗೂ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ ಒಂದ್ ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ ಐದು ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತಾವ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದ್ ಫೋಟೋ ಕೊಡ್ಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರು ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ. ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ. ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್, ಈಗ ಹೇಳಿದ್ರಲ್ಲ ಸರ್ ನೀವು, ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗ್ಲಿ, ಕೃಷಿಗಾಗ್ಲಿ, ಕುರಿ ಸಾಕಾಣಿಕೆಗಳಿಗಾಗ್ಲಿ ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಗಿರರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತತಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ PU ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲವಟ್ಟಿ, ಅವು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟ ರೆಡಿ ಮಾಡ್ಕೊಡ್ತಾರೆ ಸರ್ ಶೆಡ್ಡು ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಬರ್ಬೇಕು ಸರ್. ಪಡ್ಕೊಂಬಂದು ತರಬೇತಿ ಪಡಿಬೇಕಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ? ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್, ಹೋಗ್ತಾರೆ ಅವರು. ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ? ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್. ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 15 ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳು ಆಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರು ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನ್ ಇರ್ತೈತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ. ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ? ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ, ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಬಂದು ಅವ್ರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್. ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು, ಆದಾಯ ಅವ್ರಿಗೆ ತಂದ್ಕೊಟ್ಟು, ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳಿ ಸರ್. ಆಗಿದೆ. ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ? ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕ್ ಒಂದ್ ಬಂದಿದೆ, ಮತ್ತೆ ಮತ್ತೆ ಹೈನುಗಾರಿಕೆದು ಟೈಲರಿಂಗ್ ಇಂದು ಎಲ್ಲ ಬರ್ತೇವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗ್ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್. ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ ತರಬೇತಿ. ನೀವು ಪ್ರೋತ್ಸಾಹ ಮಾಡಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗಬಹುದು, ನಾವು ಜೀವನವನ್ನು ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು. ಮಾಡ್ತೀವಿ ಸರ್. ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕಂತಿದಾರೆ ಸರ್. ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದವರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರು ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡ್ಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್. ಅದು ನಡೀತಿದೆ. ಈಗ ನೀವ್ ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ? ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ. ಮೊನ್ನೆ ಈಗ ಹೊಸದಾಗಿ ಅಂದ್ರೆ ಒಂದ್ ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆಯಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್. ಅದು ತಗೋಣಕ್ಕೆ ಗುಣಮಟ್ಟ ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದೀವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್. ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್. ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ? ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು. ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ. ಮಾಡ್ತಾರೆ ಸರ್. ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ. ನಿಮ್ ಕಡೆ? ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆ ತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನೂ ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್. ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರಿಗೆ ಸುಲಭ ಆಗಬಹುದು. ಈಗ ಅಂತವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನ್ ಇಲ್ಲ ಅಂದ್ರೆ ನೀವೇನ್ ಸಾಲ ತಗೋಣಕ್ ಹೆದರ್ಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬುಗಳಾಗಿ ನೀವು ಮಾಡಬಹುದು ಅಂತೇಳಿ ಉಪಕಸಗಳ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದು ನಾನು ಹೋಗಲಾಡಿಸಬಹುದ? ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಹಾಕ್ಲು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸಿಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡ್ ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡ್ ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್. ಅಂದ್ರೆ ತಿಂಗಳಿಗೊಮ್ಮೆ ಕಂತನ ಕಟ್ಟಬೇಕು? ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18 ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೆ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್. ಚೆಕ್ ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18 ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರೂ ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ? ಕಟ್ತಾರೆ ಸರ್. ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ ಒಂದ್ ಕಾರಣ ಅಂತ ಹೇಳ್ತೀರಾ? ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್. ಪ್ರತಿಯೊಬ್ಬ ಮಹಿಳೆನೂ ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕು ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕ್ ಕಟ್ಕೊಂತ ಇದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯ ದಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯ ದಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರ್ತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದಾರೆ ಸರ್. ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನೋ ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್. ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ ಸಂಘದಲ್ಲಿ ಇದ್ದೀನಪ್ಪ, ನನ್ ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್. ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ? ಹಾ ಸರ್. ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದು ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ? ಆತರ ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ? ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್. ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ BC ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲೇ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ BC ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡ್ಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್. ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ? ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು. ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ. ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರಾ? ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದ ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್. ಅವರಿಗೆ ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್. ಒಳ್ಳೇದು ಶ್ರುತಿ ಅವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಲಕ್ಕಶೆಟ್ಟಿಹಳ್ಳಿಯ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾದ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ. ರೈತ ಬಂಧವರೇ ನಮಸ್ಕಾರ, ನಾನು ರಘುರಾಜ. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ರೈತರ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತೀನಿ. ರೈತ ಬಂಧವರೇ, ತಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಕೃಷಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ. ನಾವು ಆಧುನಿಕ ಕೃಷಿ ಅಂತೇಳಿ ಏನು ನಾವು ಈಗ ನೋಡ್ತಾ ಇದೀವಿ, ಇದು ಒಂದು 60-70 ವರ್ಷದ ಒಂದು ಕೃಷಿ. ಸ್ವತಂತ್ರ ಬಂದ ಮೇಲೆ ಹೆಚ್ಚಿನ ಒಂದು ಬದಲಾವಣೆಗಳನ್ನ ಕಂಡು ಹೈಬ್ರಿಡ್ ತಳಿಗಳನ್ನ ಬಳಸೋದು, ನೀರಾವರಿ ಬಳಸೋದು, ರಸಗೊಬ್ಬರಗಳು, ಕೀಟನಾಶಕಗಳು, ಒಂದು ಯಾಂತ್ರೀಕರಣದ ಒಂದು ಆಧುನಿಕತೆಯನ್ನ ನಾವು ಈ ಕಳೆದ ಒಂದು 60-70 ವರ್ಷಗಳಲ್ಲಿ ನೋಡ್ತಾ ಇದೀವಿ. ಮೊದಲೆಲ್ಲ ಒಂದೇ ತರದ ಕೃಷಿ, ನೀವು ಅದನ್ನ ಸಾವಯವ ಕೃಷಿ ಅಂತಲಾರು ಕರೀರಿ, ನೈಸರ್ಗಿಕ ಕೃಷಿ ಅಂತಲಾರು ಕರೀರಿ, ಒಂದೇ ಒಂದು ರೀತಿಯ ಕೃಷಿ ನಡ್ಕಂತ ಬರ್ತಾ ಇತ್ತು. ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ, ನಮಗೆ ನಾಗರಿಕತೆ ಗೊತ್ತಿರುವ ಒಂದು ಕಾಲಘಟ್ಟದಿಂದನೂ ಸಹ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಕೃಷಿ ನಡ್ಕೊಂಡೇ ಬಂದಿದೆ. ಅನೇಕ ಕೃಷಿ ಪದ್ಧತಿಗಳನ್ನ ರೈತರುಗಳು ಮಾಡ್ಕೊಂತ ಬಂದಿದ್ದಾರೆ. ಇವುಗಳಲ್ಲಿ ಅನೇಕ ಕೃಷಿ ಪದ್ಧತಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಯಶಸ್ವಿನೂ ಸಹ ಆಗಿದೆ. ಈ ಒಂದು ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ಸಹ ನಡೆದಿದೆ. ಅಂದ್ರೆ ಏನು ನಾವು ಸಂಶೋಧನೆಗಳು ಅಂತ ಹೇಳ್ತೀವಲ್ಲ, ರೈತರ ಮಟ್ಟದಲ್ಲೂ ಸಹ ಸಂಶೋಧನೆಗಳು ನಡೆದಿವೆ. ತಳಿಗಳ ಸಂರಕ್ಷಣೆಯಾಗಲಿ, ಹೊಸ ಯಂತ್ರಗಳನ್ನ ರೈತರ ಮಟ್ಟದಲ್ಲೇ ಅನ್ವೇಷಣೆ ಮಾಡೋದಾಗಲಿ, ಅವರ ಬಿತ್ತನೆ ಮತ್ತು ಬೆಳೆಯುವ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಆಗಲಿ ರೈತರ ಮಟ್ಟಗಳಲ್ಲಿ ಅವರವರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದು ಯಾಕೆ ಈ ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ನಡೀತಾ ಇದ್ದಾವೆ ಅಂತಂದ್ರೆ, ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಭಾಗವಾಗಿ ಈ ಒಂದು ರೈತರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ನಾವು ಮಾಡ್ಕೊಂತ ಬಂದಿದ್ದೇವೆ. ಇವುಗಳನ್ನ ನಾವು ರೈತರ ಅನ್ವೇಷಣೆಗಳು ಅಂತೇಳಿ ನಾವು ಕರೀತಾ ಇದೀವಿ. ಇವು ಒಂದು ಜನರೇಷನ್ ವೈಸ್ ರೈತರಿಂದ ರೈತರಿಗೆ, ಅಂದ್ರೆ ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮತ್ತೆ ಮುಂದಿನ ಜನರೇಷನ್ಗೆ ಒಂದು ಪಾಸ್ ಆಗಿ ಬಂದಿದ್ದಾವಂತವು. ಇವುಗಳು ರೈತರಿಗೆ ಲಾಭ ತರುವಂತ ಅನ್ವೇಷಣೆಗಳು ಏನಾದ್ರು ಇದ್ರೆ ಉಳ್ಕೋತವೆ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಒಂದು ರೈತರ ಪದ್ಧತಿಗಳು ನಶಿಸಿ ಹೋಗ್ಬಿಡ್ತವೆ. ಇವುಗಳ ಒಂದು ದಾಖಲೀಕರಣ ಒಂದು ಆಗ್ಬೇಕಾಗಿರುವಂತ ಒಂದು ಕಾರ್ಯ ಇದು. ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ರೈತರುಗಳು ಒಂದು ಈ ಒಂದು ಹೊಸ ಸಂಶೋಧನೆಗೆ ಕೈ ಹಾಕುತ್ತಾರೆ. ಇದನ್ನ ಒಂದು ದೀಪಾವಳಿಯ ಒಂದು ಕಾಲಘಟ್ಟ ಹೇಗಿರುತ್ತೆ ಅಂತಂದ್ರೆ, ಬೆಳೆ ಕೊಯ್ಲಿಗೆ ರೆಡಿ ಆಗ್ತಾ ಇರುತ್ತೆ, ರೋಗ ಮತ್ತು ಕೀಟಗಳ ಒಂದು ಬಾಧೆಗಳನ್ನ ಇರುವಂತ ಒಂದು ಕಾಲ. ಆ ಒಂದು ಕಾಲಘಟ್ಟದಲ್ಲಿ ಹೊಲದ ಸುತ್ತ ಒಂದು ಸ್ವಲ್ಪ ತಯಾರಿಸಿದ ಊಟವನ್ನು ಚೆಲ್ಲೋದ್ರಿಂದ ಹಕ್ಕಿ ಪಕ್ಷಿಗಳು ಆ ಊಟಕ್ಕೆ ಬರ್ತವೆ. ಆ ಒಂದು ಸ್ವಲ್ಪ ಊಟ ತಿಂದ ಮೇಲೆ ಮತ್ತೇನಿದೆ ಅಂತೇಳಿ ಸುತ್ತಲೂ ನೋಡಿದಾಗ ಆ ಬೆಳೆಗಳಲ್ಲಿ ಬೆಳೆಯುವಂತ ಒಂದು ಏನು ಹುಳಗಳು ಇರ್ತವೆ, ಕೀಟಗಳು, ಅವುಗಳ ಒಂದು ಚಲನೆಯನ್ನ ಅವು ಗುರುತಿಸಿ ಆ ಕೀಟಗಳನ್ನು ಅವುಗಳು ತಿಂತಾ ಇದ್ದು, ಇದು ಒಂದು ಹಿಂದಿನ ಕಾಲದಿಂದನೂ ಬೆಳಕು ಬಂದಂತ ಒಂದು ಪದ್ಧತಿ. ಇದೇ ರೀತಿ ನಾವು ಶೇಂಗಾ, ಕಡಲೆ ಮತ್ತೆ ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಸೈಡಿನಲ್ಲಿ ಒಂದು ಜೋಳದ ಬೆಳೆಗಳನ್ನ ಹಾಕೋದು ಅಥವಾ ಒಳಗಡೆಗೆ ಬೆಳೆಗಳ ಮಧ್ಯದಲ್ಲೇ ಒಂದೆರಡು ಜೋಳದ ಬೆಳೆಗಳನ್ನ ಎತ್ತರವಾಗಿ, ತರಕಾರಿಗಿಂತ ಬೆಳೆಗಿಂತ ಸ್ವಲ್ಪ ಎತ್ತರವಾಗಿ ಜೋಳದ ಬೆಳೆಗಳನ್ನ ನಾವು ನೋಡ್ತೀವಿ. ಇದು ಏಕೆ ಅಂತಂದ್ರೆ, ಪಕ್ಷಿಗಳು ಬಂದು ಕೂರೋದಿಕ್ಕೆ ಜಾಗ ಮಾಡ್ಕೊಳ್ಳೋದಿಕ್ಕೆ. ಅದು ಹೊಲದಲ್ಲಿ ಪಕ್ಷಿಗಳು ಬಂದಾಗ ಅದು ಏನು ನನಗೆ ಆಹಾರ ಸಿಗುತ್ತೆ ಅಂತೇಳಿ ಪಕ್ಷಿಗಳು ನೋಡಿದಾಗ ಯಾವ್ದಾದ್ರು ಹುಳುಗಳನ್ನ ಅದು ತಿನ್ನುತ್ತೆ. ಒಂದು ಪಕ್ಷಿ ಏನಾದ್ರು ಹುಳುಗಳನ್ನ ಅದು ತಿನ್ನೋದಿಕ್ಕೆ ಪ್ರಾರಂಭ ಮಾಡಿದಾಗ ಉಳಿದಂತ ಪಕ್ಷಿಗಳು ಸಹ ಬಂದು ಈ ಹುಳುಗಳನ್ನ ಅದು ತಿಂದು ನೈಸರ್ಗಿಕವಾಗಿ ಒಂದು ಕೀಟಗಳ ಒಂದು ಹತೋಟಿಯನ್ನು ಮಾಡ್ಕೊಳ್ತಾ ಇದೆ. ಇದು ನಾನು ಒಂದೆರಡು ರೈತರ ಅನ್ವೇಷಣೆಗಳನ್ನು ಸಾವಿರಾರು ವರ್ಷಗಳಿಂದ ಬಂದಿರುವಂತದ ನಿಮಗೆ ಉದಾಹರಿಸಿ ಹೇಳಿದೆ. ಇದನ್ನ ಇಂಥ ಅನೇಕ ಅನ್ವೇಷಣೆಗಳು ರೈತರ ಮಟ್ಟದಲ್ಲಿ ಇದಾವೆ. ಇವುಗಳ ಒಂದು ಪದ್ಧತಿಗಳನ್ನ ನಾವು ದಾಖಲೀಕರಿಸಿ ಇವುಗಳನ್ನ ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸುವಂತ ಕಾರ್ಯವನ್ನ ನಾವು ಈಗ ಮಾಡಬೇಕಾಗಿದೆ. ಇಂಥ ಅನ್ವೇಷಣೆಗಳು ಏನಾದರೂ ರೈತರ ಮಟ್ಟದಲ್ಲಿ ಇದ್ದರೆ ದಯವಿಟ್ಟು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸಿಕೊಟ್ರೆ ಇವುಗಳನ್ನ ಹೆಚ್ಚಿನ ಪ್ರಚಾರ ಮಾಡೋದಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 9449833583. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆಗಳನ್ನ ಕೇಳೋಣ. ಆರಂಭದಲ್ಲಿ ಕೇಳಿ ಬಿಕೆ ಸುಮಿತ್ರ ಮತ್ತು ಎಂಎಲ್ ಸುಧಾಕರ್ ಅವರ ಸ್ವರದಲ್ಲಿ ಮೂಡಿಬಂದಿರುವ ಜನಪದ ಗೀತೆಯನ್ನ. ನಿಂಬಿಯ ಬನದ ಮ್ಯಾಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ.